ಸಂಸ್ಥೆಗಳ ಮೂಲಕ ಖರೀದಿ ಕೇಂದ್ರವನ್ನ ತೆರೆಯೋದ್ರ ಮೂಲಕ ರೈತರಿಂದ ಉತ್ಪನ್ನವನ್ನ ಖರೀದಿ ಮಾಡೋದ್ರ ಮೂಲಕ ರೈತರಿಗೆ ಆಗ್ತಕ್ಕಂತಹ ದೊಡ್ಡ ಮಟ್ಟದ ಹಾನಿಯನ್ನ ಕಡಿಮೆ ಮಾಡ್ತದೆ. ಈ ಕನಿಷ್ಠ ಬೆಂಬಲ ಬೆಲೆಯನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಅನುಸರಿಸ್ಬಿಟ್ಟು ನೀವೇನ್ ಮಾಡ್ಬೇಕು, ಬೆಳೆಯನ್ನ ಯಾವ ಬೆಳೆಯನ್ನ ಎಷ್ಟು ವಿಸ್ತೀರ್ಣದಲ್ಲಿ ಬೆಳಿಬೇಕು ಅನ್ನೋದನ್ನ ನೀವು ನಿರ್ಧರಿಸಬೇಕು. ಇನ್ನ ಬೆಲೆ ಕುಸಿತ ಆದವಾಗ ಇದರ ಲಾಭವನ್ನ ಪಡಿಬೇಕು. ಅದು ಲಾಭ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಏನು ಅಂದ್ರೆ ನಿಮ್ಗೆ ಆಗ್ತಕ್ಕಂತ ಲಾಸ್ ಅದು. ಆದ್ರೇನು ಸಹ ಏನು ಅಂದ್ರೆ ಆ ಲಾಸ್ ಅನ್ನ ಸ್ವಲ್ಪ ಮಟ್ಟಿಗೆ ಮಿನಿಮೈಸ್ ಮಾಡ್ಲಿಕ್ಕೆ ಏನು ಅಂದ್ರೆ ಸರ್ಕಾರ ರೂಪಿಸಿರ್ತಕ್ಕಂತ ಒಂದು ಪ್ರೊಟೆಕ್ಷನ್ ಅದು, ಅದು ಕನಿಷ್ಠ ಬೆಂಬಲ ಬೆಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ತಮಗೆ ಬೇಕಾಗಿದ್ದಲ್ಲಿ ತಾವು ನನಗೆ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 7899734363. ಧನ್ಯವಾದಗಳು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಇದೀಗ ಹವಾಮಾನ ವರದಿ. ರಾಜ್ಯದಾದ್ಯಂತ ಈಶಾನ್ಯ ಮಾನ್ಸೂನ್ ದುರ್ಬಲವಾಗಿತ್ತು. ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಇಂದು ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಹವಾಮಾನ ಮುಂದುವರಿಯುವ ಸಾಧ್ಯತೆ ಇದೆ. ಇನ್ನು 29/11/2025 ಅಂದರೆ ನಾಳೆ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಮತ್ತು ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಭಾರೀ ಮಳೆ ಹಾಗೂ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಚಿತ್ರದುರ್ಗ, ಹಾಸನ ಜಿಲ್ಲೆಗಳಲ್ಲಿ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಚಿಕ್ಕಮಗಳೂರು, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಇನ್ನು ಮುಂದಿನ 24 ಗಂಟೆಗಳಲ್ಲಿ ಸಂಜೆ ಅಥವಾ ರಾತ್ರಿ ವೇಳೆಗೆ ಭಾಗಶಃ ಮೋಡ ಕವಿದ ವಾತಾವರಣವಿರುತ್ತದೆ. ಬೆಳಗಿನ ಜಾವದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮಂಜು ಬೀಳುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 25 ಡಿಗ್ರಿ ಸೆಲ್ಸಿಯಸ್ ಮತ್ತು 16 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಹೆಚ್ಚು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ರೀತಿಯ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಮುಕ್ತ ರಾಶನ್ ಸುನಿಶ್ಚಿತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್, ಖುಷಹಾಲ್ ಜೀವನ್. ಇದೀಗ ಇಂದಿನ ಮಾರುಕಟ್ಟೆ ಧಾರಣೆ. ಚಳ್ಳಕೆರೆ ಮಾರುಕಟ್ಟೆಯ ವರದಿ ಹೀಗಿತ್ತು. ನೆಲಗಡಲೆ, ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 4,646 ರೂಪಾಯಿಗಳಿಂದ ಗರಿಷ್ಠ 8,900 ರೂಪಾಯಿಗಳು. ಮೆಕ್ಕೆಜೋಳ, ಹಳದಿ ಕ್ವಿಂಟಾಲ್ಗೆ 1,200 ರೂಪಾಯಿಗಳಿಂದ 2,029 ರೂಪಾಯಿಗಳು. ಹಿರಿಯೂರು ಮಾರುಕಟ್ಟೆಯ ಧಾರಣೆ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ 1,931 ರೂಪಾಯಿಗಳಿಂದ ಗರಿಷ್ಠ 1,931 ರೂಪಾಯಿಗಳು. ಹೊಳ್ಳಕೆರೆ ಮಾರುಕಟ್ಟೆ ಧಾರಣೆ ಹೀಗಿತ್ತು. ಅಡಿಕೆ ಇತರೆ ಕ್ವಿಂಟಾಲ್ಗೆ 21,000 ರೂಪಾಯಿಗಳಿಂದ 26,700 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಾಲ್ಗೆ 57,212 ರೂಪಾಯಿಗಳಿಂದ 60,109 ರೂಪಾಯಿಗಳು. ಮೆಕ್ಕೆಜೋಳ ಹಳದಿ ಕ್ವಿಂಟಾಲ್ಗೆ 1,650 ರೂಪಾಯಿಗಳಿಂದ 1,940 ರೂಪಾಯಿಗಳು. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದೀಗ ಜನಪದ ಗೀತೆಗಳನ್ನು ಕೇಳೋಣ. ಮಾತಾಡುತ್ತಾವೇ ಮೊಗ್ಗೆ ಮಾತಾಡುತ್ತಾವೇ ಹೂವೆ ಮಾತಾಡುತ್ತಾವೇ ಮೊಗ್ಗೆ ಮಾತಾಡುತ್ತಾವೇ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೇ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೇ ಹೂವೆ ಮಾತಾಡುತ್ತಾವೇ ಮೊಗ್ಗೆ ಮಾತಾಡ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣದಾಡುತ್ತಾವೇ.